ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಬರುವ ವಾರ ಒಣ ಬಿಸಿಲಿನ ವಾತಾವರಣ ಇರಬಹುದಾಗಿದೆ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಮಳೆಯಾಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಡಿಮೆ, ಕೇವಲ ಶೇಕಡ 10% ಅನ್ನುವಂತಹ ವಿಚಾರ ಅದ. ಈ ಸಮಯದೊಳಗೆ ಬಿಸಿಲಿರಬಹುದು, ಅದರ ಜೊತೆಗೆ ಮೋಡಗಳು ಇರಬಹುದು, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಹಿಂಗ ಎಲ್ಲಾ ತರದ ವಾತಾವರಣವನ್ನ ನಾವು ನೋಡಬಹುದು. ಮುಖ್ಯವಾಗಿ ಬಹುತೇಕ ಒಣ ವಾತಾವರಣ ಇರಬಹುದಾದರೂ ಸಹಿತ ಉಷ್ಣತೆಯ ಏರುಪೇರಿನಿಂದ ಕೆಲವು ಕಡೆ ಅಲ್ಲಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಅಲ್ಲಗಳೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರೈತ ಬಾಂಧವರೇ, ತಾವು ಇದಕ್ಕೆ ಜಾಗೃತರಾಗಿ ಇರಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಗರಿಷ್ಠ ಉಷ್ಣತಾಮಾನ 40°C ಕೆಲವು ಪ್ರದೇಶಗಳಲ್ಲಿ ಹೆಚ್ಚಿರಬಹುದಾಗಿದೆ. ಕನಿಷ್ಠ ಉಷ್ಣತಾಮಾನ ಅಲ್ಲಿಯೂ ಕೂಡ ಏರಿಕೆ ಕಂಡುಬರಬಹುದು. 25-26°C ಕನಿಷ್ಠ ತಾಪಮಾನ ಏರಬಹುದಾಗಿದೆ. ಈ ವಿಚಾರಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಮುಖ್ಯವಾಗಿ ಬೇಸಿಗೆ ಕಾಲದೊಳಗೆ ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡದಂಗ ಏರುಪೇರುಗಳು ಸಾಮಾನ್ಯವಾಗಿರುವಂತಹವು, ಅಕಾಲಿಕ ಮಳೆಗಳು ಕೂಡ ಬರುವಂತಹ ಸಂಭವ ಇರುವುದರಿಂದ ಇದರ ಕಡೆ ತಾವು ಹೆಚ್ಚಿನ ಕಾಳಜಿ ವಹಿಸಬೇಕು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ಅದನ್ನ ತಮ್ಮ ಮೊಬೈಲ್ನೊಳಗೆ ಪ್ರತಿಷ್ಠಾಪನೆ ಮಾಡಿ ಉಪಯೋಗ ಮಾಡಿಕೊಳ್ಬೇಕು. ಇದಲ್ಲದೆ ಅನೇಕ ಆಪ್ಗಳ ಬಗ್ಗೆ ಕೂಡ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ತಮಗೆ ತಿಳಿಸ್ತಾ ಇರ್ತೀವಿ, ಈಗಾಗಲೇ ತಿಳಿಸಿದ್ದೀವಿ. ಅಂತಹ ಆಪ್ಗಳನ್ನು ಕೂಡ ತಾವು ತಮ್ಮ ಮೊಬೈಲ್ಗಳಲ್ಲಿ ಹಾಕೊಂಡು ಉಪಯೋಗ ಮಾಡೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಶೋಭಾ ಎನ್ ವಕೀಲ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇನ್ನು ಮುಂದೆ ಕೇಳಿ. ವಿಶ್ವ ಜಲ ದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಲಬುರಗಿ ಜಿಲ್ಲಾ ಪರಿಸರ ಅಧಿಕಾರಿ ಮಂಜಪ್ಪ ಸಿಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ವಿಶ್ವ ಜಲ ದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಲಬುರಗಿ ಜಿಲ್ಲಾ ಪರಿಸರ ಅಧಿಕಾರಿಗಳಾಗಿರುವ ಮಂಜಪ್ಪ ಸಿಎನ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೇ, ಇವತ್ತು ವಿಶ್ವ ಜಲ ದಿನ. ಜಗತ್ತಿನಾದ್ಯಂತ ನೀರಿನ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸುವ ದಿನ. ಜಲ ಅಂದ್ರೇನೆ ಅದು ನಮಗೆ ಜೀವದ್ರವ್ಯ, ನಮ್ಮ ಬದುಕಿಗೆ ಉಸಿರಾಗಿರುವಂತದ್ದು. ಇಡೀ ವಿಶ್ವದ ಜಲಚರ ಎಲ್ಲರಿಗೂ ಕೂಡ ನೀರು ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ನೀರಿನ ಮಹತ್ವ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಹೆಚ್ಚಾಗಿ ನಮ್ಮನ್ನು ಕಾಣ್ತಾ ಇದ್ದೇವೆ, ನಾವು ಹೆಚ್ಚಾಗಿ ಕಾಡ್ತಾನು ಕೂಡ ಇರುವಂತ ವಿಚಾರ. ಯಾಕಂದ್ರೆ ನೀರಿಲ್ಲದೆ ಬದುಕು ಅಸಾಧ್ಯ. ವಿಶ್ವ ಜಲ ದಿನದ ಮಹತ್ವ ಮತ್ತು ಈ ಬಾರಿಯ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಯುವುದಕ್ಕಾಗಿ ನಮ್ಮೊಡನಿದ್ದಾರೆ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಲಬುರಗಿ ಜಿಲ್ಲೆಯ ಪರಿಸರಾಧಿಕಾರಿ ಶ್ರೀ ಸಿಎನ್ ಮಂಜಪ್ಪ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್. ನಮಸ್ತೆ. ಈಗ ವಿಶ್ವ ಜಲ ದಿನ ಆಚರಣೆ ಇದು ಯಾವಾಗ ಪ್ರಾರಂಭ ಆಯಿತು ಸ್ವಲ್ಪ ಹೇಳ್ತೀರಾ? ಇಂದಿನ ವಿಶ್ವ ಜಲ ದಿನ ಆಚರಣೆ ದಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯು ಡಿಸೆಂಬರ್ 1992 ಒಂದು ನಿರ್ಣಯ ತಗೊಂತು. ಪ್ರತಿ 1993 ಪ್ರಾರಂಭಿಸಿ ಪ್ರತಿ ವರ್ಷವೂ ಮಾರ್ಚ್ 22 ತಾರೀಕಿನಂದು ವಿಶ್ವ ಜಲ ದಿನ ಆಚರಣೆಯನ್ನ ವಿಶ್ವದಾದ್ಯಂತ ಆಚರಿಸಬೇಕು. ಅದರಲ್ಲಿ ನೀರಿನ ಮಹತ್ವ, ಉಳಿಸುವಿಕೆ ಹಾಗೂ ನೀರಿನ ಮೂಲಗಳ ಅಭಿವೃದ್ಧಿಯ ಸಲುವಾಗಿ ಈ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಓಹೋಹೋ, ಅಂದ್ರೆ ಮಾರ್ಚ್ 22 ದಿನವನ್ನ ವಿಶ್ವ ಜಲ ದಿನವನ್ನಾಗಿ ಆಚರಿಸಬೇಕು ಅಂತ 93ರಲ್ಲಿ ಪ್ರಾರಂಭ ಆಯಿತು ಅಲ್ವಾ. ಈಗ ಈ ಬಹಳ ಮುಖ್ಯವಾಗಿ ವಿಶ್ವ ಜಲ ದಿನ ಆಚರಣೆ ಹೇಗೆ ಮಾಡಲಾಗ್ತಾ ಇದೆ ಅಂತ ಈಗ ಹೇಳಿದ ಹಾಗೆ ವಿಶ್ವ ಜಲ ದಿನದ ಅಂಗವಾಗಿ ವಿಶ್ವದಾದ್ಯಂತ ನೀರಿನ ಮಹತ್ವ ಅದರ ಬಳಕೆಯ ಕುರಿತು ಸಾಕ್ಷ್ಯಚಿತ್ರಗಳನ್ನ ಪ್ರದರ್ಶನ ಮಾಡೋದು, ಸಮ್ಮೇಳನಗಳನ್ನ ಆಯೋಜನೆ ಮಾಡೋದು ಹಾಗೂ ಸೆಮಿನಾರ್ಗಳನ್ನ ಯುವ ಪೀಳಿಗೆಗೆ ಸಂಬಂಧಿಸಿದವರಿಗೆ ಆಯೋಜನೆ ಮಾಡೋದು, ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು, ಜಲ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೋಸ್ಕರ ಸಂಬಂಧಿಸಿದ ನಿರೂಪಣೆಗಳನ್ನ ಮಾಡೋದು ಮೂಲಕ ಮಾಸಲ್ಲಿ ಸಾರ್ವಜನಿಕರಿಗೆ ನೀರಿನ ಬಗ್ಗೆ ಜಾಗೃತಿ ಮೂಡಿಸುವುದನ್ನ ಒಂದು ಆಂದೋಲನವಾಗಿ ಈ ದಿನವನ್ನ ಆಚರಿಸ್ತೇವೆ. ಕೇವಲ ಒಂದು ದಿನವನ್ನಾಗಿ ನಾವು ಆಚರಿಸಿದ್ರೂ ಕೂಡ ಇದು ಒಂದು ಆಂದೋಲನವಾಗಿ ಪರಿವರ್ತನೆ ಆಗಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಹೌದು, ಈ ರೀತಿಯಾಗಿ ಕಳೆದ 93ರಿಂದ ನಾವು ಮಾಡ್ತಾ ಇದ್ದೇವೆ, ಈಗ 28 ವರ್ಷ ಕಳಿತು ಈ ರೀತಿಯ ಒಂದು ಆಚರಣೆಯನ್ನು ಮಾಡ್ತಾ ಮಾಡ್ತಾ. ಈ ಹಿಂದೆ ಒಂದು ಧ್ಯೇಯ ಇರಬೇಕಾಗ್ತದೆ, ವಿಶ್ವ ಜಲ ದಿನದ ಆಚರಣೆಯಿಂದ ಒಂದು ಧ್ಯೇಯವನ್ನ ಇಟ್ಟುಕೊಂಡು ನಾವು ಕೆಲಸ ಕಾರ್ಯವನ್ನು ಮಾಡ್ತೇವೆ, ಏನಿದೆ ಅಂತದ್ದು? ಈ ನಿಟ್ಟಿನಲ್ಲಿ ನಾನು ಈಗ ಆಗ್ಲೇ ಹೇಳಿದಾಗೆ ಫ್ರೆಶ್ ವಾಟರ್ ಅಂತ ಹೇಳ್ತೀವಿ, ಸಿಹಿ ನೀರಿನ ಪ್ರಾಮುಖ್ಯತೆ ಬಗ್ಗೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ, ನೀರಿನ ಪ್ರಾಮುಖ್ಯತೆ ಅದರ ಬಗ್ಗೆ ಸ್ವಚ್ಛ ನೀರಿನ ಬಗ್ಗೆ ನಮ್ಗೆ ಅವೈಲಬಿಲಿಟಿ ಮುಂದೆ ಬರುತ್ತೆ, ಅವೈಲಬಿಲಿಟಿ ಬಗ್ಗೆ ನೀರಿನ ನಮ್ಮ ಭೂಮಿ ಮೇಲೆ ಏನ್ ನೀರು ಅವೈಲಬಿಲಿಟಿ ಇದೆ ಅಂತೇಳಿ ನಾನು ಮುಂದೆ ಮಾತಾಡ್ತೇನೆ. ಸಿಹಿ ನೀರಿನ ಪ್ರಾಮುಖ್ಯತೆ ಮೇಲೆ ಗಮನ ಕೇಂದ್ರೀಕರಿಸುವುದು ವಿಶ್ವದಾದ್ಯಂತ ಸಿಹಿ ನೀರಿನ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಅವುಗಳನ್ನು ಅಭಿವೃದ್ಧಿಪಡಿಸುವುದು ಹಾಗೂ ಅವುಗಳು ಮುಂದಿನ ಪೀಳಿಗೆಗೆ ಉಳಿಯುವಂತೆ ಮಾಡುವುದು, ಇದನ್ನು ಪ್ರತಿಪಾದಿಸುವ ಸಲುವಾಗಿ ನಾವು ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಿಸಿಕೊಂಡು ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಧ್ಯೇಯವೆಂದ್ರೆ ನಾನು ಈಗ ಹೇಳಿದಾಗೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ ಜಾಗತಿಕ ನೀರಿನ ಬಿಕ್ಕಟ್ಟನ್ನು ನಿಭಾಯಿಸಲು ಕ್ರಮ ಕೈಗೊಳ್ಳುವ ಬಗ್ಗೆ ಹಾಗೂ ಸುಸ್ಥಿರ ಅಭಿವೃದ್ಧಿ ವಿಶ್ವದ ಒಂದು ಗುರಿ ಇದೆ. 2030ರ ವೇಳೆಗೆ ನಾವು ಎಲ್ಲರಿಗೂ ಶುದ್ಧ ನೀರನ್ನು ಕೊಡಬೇಕು ಹಾಗೂ ನೈರ್ಮಲ್ಯ ಜನರಿಗೆ ವ್ಯವಸ್ಥೆಯನ್ನು ಹೊಂದಿಸಿಕೊಡಬೇಕು ಅನ್ನುವುದು ನಮ್ದು ಒಂದು ಸುಸ್ಥಿರ ಅಭಿವೃದ್ಧಿ SDG ಅಂತ ಕರಿತೀವಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. 2030 ಟಾರ್ಗೆಟ್ ನಾವು ನಿಗದಿಪಡಿಸಿಕೊಂಡು ಅದರನ್ವಯ ನಾವು ವಿಶ್ವದಾದ್ಯಂತ ನೀರಿನ ಬಳಕೆ ಹಾಗೂ ಅದರ ಅಭಿವೃದ್ಧಿಯ ಬಗ್ಗೆ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಇದೇನೇ ಮುಖ್ಯವಾದ ಆಚರಣೆಯ ಧ್ಯೇಯವಾಗಿ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ನೀರಿನ ಮೂಲ ಏನಿದೆ ಅದನ್ನ ಸಂರಕ್ಷಣೆ ಮಾಡುದು, ಅದರ ಆ ಒಂದು ನೀರಿನ ಮಟ್ಟವನ್ನ ಹೆಚ್ಚಳ ಮಾಡುವುದು, ಸುಸ್ಥಿರತೆಯನ್ನ ಕಾಪಾಡಿಕೊಳ್ಳುವುದು, ಆ ಮೂಲಕ ನಮ್ಮ ವಿಶ್ವಕ್ಕೆ ಸುಸ್ಥಿರವಾಗಿರತಕ್ಕಂತ ನೀರಿನ ಜಲಾಶಯಗಳು ನೀರಿನ ಮೂಲದಿಂದ ಎಲ್ಲರಿಗೂ ನೀರನ್ನ ಒದಗಿಸುವಂತ ಒಂದು ದೊಡ್ಡ ಪ್ರಯತ್ನ ಇದಾಗಿದೆ. ಈ ಪ್ರತಿ ವರ್ಷ ಒಂದು ವಿಶ್ವ ಜಲ ದಿನ ಆಚರಿಸುವಾಗ ಒಂದು ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಅಂತ ಇರ್ತದೆ, ಈ ಬಾರಿಯ ಘೋಷವಾಕ್ಯ ಯಾವುದಿದೆ? 2022 ಸಾಲಿನ ವಿಶ್ವ ಜಲ ದಿನದ ಈಗ ತಿಳಿದಿರೋ ಹಾಗೆ ಪ್ರತಿಯೊಂದು ಆಚರಣೆ ಹಿಂದೆ ಒಂದು ಆ ವರ್ಷಕ್ಕೆ ಒಂದು ಧ್ಯೇಯವನ್ನು ಇಟ್ಕೊಂಡು ಥೀಮ್ ಅಂತ ಹೇಳ್ತೀವಿ, ಘೋಷವಾಕ್ಯವನ್ನು ಇಟ್ಕೊಂಡು ಪ್ರತಿಯೊಂದು ನಾವು ವಿಶ್ವ ಪರಿಸರ ದಿನಾಚರಣೆ ಇರ್ಬೋದು, ಬೇರೆ ಅರಣ್ಯ ಸಂರಕ್ಷಣಾ ದಿನ ಇರ್ಬೋದು, ಪ್ರತಿ ಒಂದು ವಿಷಯದಲ್ಲೂ ನಾವು ಒಂದು ವರ್ಷದಲ್ಲಿ ಘೋಷವಾಕ್ಯವನ್ನು ಇಟ್ಕೊಂಡು ವಿಶ್ವದಾದ್ಯಂತ ಅದರ ಕುರಿತು ಜಾಗೃತಿ ಮತ್ತೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಕಾರ್ಯನಿರ್ವಹಣೆ ಮಾಡ್ತೇವೆ. ಅದೇ ರೀತಿ ಈ ವರ್ಷದ 2022 ಸಾಲಿನಲ್ಲಿ ಅಂತರ್ಜಲ ಅದೃಶ್ಯವನ್ನು ಕಾಣುವಂತೆ ಮಾಡುವುದು, ಅಂದ್ರೆ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲದ ಬಗ್ಗೆ ಇದೆ ಈ ಅತ್ಯಂತ ಪ್ರಸ್ತುತವಾದ ವಿಷಯವನ್ನ ಈ ವರ್ಷ ಘೋಷವಾಕ್ಯವಾಗಿ ನಡೆಸಿ, ಮೇಕಿಂಗ್ ದಿ ಇನ್ವಿಸಿಬಲ್ ವಿಸಿಬಲ್, ಗ್ರೌಂಡ್ ವಾಟರ್ ಮೇಕಿಂಗ್ ದಿ ವಿಸಿಬಲ್ ಇನ್ವಿಸಿಬಲ್, ನಮ್ಗೆ ಅದೃಶ್ಯವಾಗಿರುತ್ತದೆ ಅದನ್ನ ದೃಶ್ಯದಲ್ಲಿ ಕೂಡ ಸಿಗ್ತದೆ, ದೃಶ್ಯದಲ್ಲಿ ಕಾಣುವಂತೆ ಮಾಡುವುದು, ಅದನ್ನ ಅಭಿವೃದ್ಧಿಪಡಿಸುವುದು ನಮ್ಮ, ಬಿಕಾದ್ರೆ ನಮ್ಗೆ ನೀರಿನ ಬಿಕ್ಕಟ್ಟನ್ನು ನಾವು ಎದುರಿಸ್ತಾ ಇದ್ದೇವೆ, ಅದನ್ನ ಅಟ್ಲೀಸ್ಟ್ ಕಾಣುವಂತೆ ಮಾಡುವುದು ಇಂದಿನ ಈ ವರ್ಷದ ವಿಶ್ವ ಜಲ ದಿನದ ಘೋಷವಾಕ್ಯ. ಅಂದ್ರೆ ಅಂತರ್ಜಲದ ನೀರಿನ ಮಟ್ಟವನ್ನ ಹೆಚ್ಚಿಸುವುದು, ಅದನ್ನು ಕಾಪಾಡುವುದು, ಪೂರೈಕೆ ಮಾಡುವುದು, ಅದು ಕಾಣುವಂತೆ ಮಾಡಬೇಕು, ಕಾಣುವಂತೆ ಮಾಡಬೇಕಂದ್ರೆ ಅದರ ಅಂತರ್ಜಲದ ಮಟ್ಟವನ್ನು ಕಾಪಾಡಬೇಕು, ಕಾಪಾಡಿ ಸಾರ್ವಜನಿಕ ಅಥವಾ ವಿಶ್ವಕ್ಕೆ ಅದನ್ನು ವಿತರಣೆ ಆಗುವಂತಹ ಸಾರ್ವಜನಿಕರಿಗೆ ಅದರ ಶುದ್ಧ ನೀರಿನ ಲಭ್ಯತೆ ಇರುವಂತೆ ಜನರಿಗೆ ಕಾಣಬೇಕು. ಅಂದ್ರೆ ಬಹಳ ದೊಡ್ಡ ಧ್ಯೇಯವನ್ನು ಇಟ್ಟುಕೊಳ್ಳಲಾಗಿದೆ, ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಪರಿಸರದ ಮಾಲಿನ್ಯದಿಂದ ನಾವು ಅಂತರ್ಜಲದ ಮಟ್ಟವನ್ನ ಭೂಮಿಯ ಕೆಳಗೆ ಹೋಗ್ತಾ ಇರುವುದನ್ನ ಕಾಣ್ತೇವೆ. ಮೊದಲೆಲ್ಲ ಮೇಲ್ಮೈಯಲ್ಲೇ ನಮಗೆ ನೀರು ಸಿಗ್ತಾ ಇತ್ತು, ಇವತ್ತು ಎಷ್ಟು ಆಳಕ್ಕೆ ಹೋದ್ರೂ ಕೂಡ ನಮಗೆ ಕೊಳವೆ ಬಾವಿ ತೋಡಿದ್ರು ನೀರು ಸಿಗದಂತ ಪರಿಸ್ಥಿತಿ. ಅಂದ್ರೆ ಈ ಗ್ರೌಂಡ್ ಲೆವೆಲ್ ವಾಟರ್ ಅಂತ ಏನಿದೆ ವಾಟರ್ ಲೆವೆಲ್ ಅಂತ ಡಿಪ್ಲೀಷನ್ ಆಗ್ತಾ ಇದೆ, ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದರ ಸುಸ್ಥಿರತೆಯನ್ನು ಕಾಪಾಡೋದು, ಅದೃಶ್ಯವಾಗಿರತಕ್ಕಂಥ ನೀರಿನ ಮಟ್ಟವನ್ನು ಹೆಚ್ಚಿಸುವಂತೆ ಮಾಡೋದು, ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿ ಆಗ್ತಾ ಇದೆ ಅಂತ. ಈಗ ಭೂಮಿಯ ಮೇಲೆ ನೀರಿನ ಲಭ್ಯತೆ ಹೇಗಿದೆ? ಈ ವಿಷಯಕ್ಕೆ ಬಂದರೆ ನಮಗೆ ಮುಖ್ಯವಾಗಿ ವಿಶ್ವದಲ್ಲಿ ಮಳೆ ಆಧಾರಿತವಾಗಿ ನಾವು ಮಳೆಯನ್ನು ಕೇಂದ್ರೀಕರಿಸಿಯೇ ನಾವು ನಮ್ಮ ಎಲ್ಲ ಏನು ಗೋಲು ಅಳತೆಗಳನ್ನು ಮಾಡ್ತೇವೆ, ಚಟುವಟಿಕೆಗಳನ್ನು ಮಾಡ್ತೇವೆ. ನಾವು ಭೂಮಿಯ ಮೇಲೆ ನೀರಿನ ಲಭ್ಯತೆಯನ್ನು ಕುರಿತು ಮಾತಾಡೋದಂದ್ರೆ, ಭೂಮಿಯ ಮೇಲ್ಮೈಯಲ್ಲಿ ಲಭ್ಯವಿರುವ ನೀರಿನಲ್ಲಿ 97% ಸಮುದ್ರಗಳಲ್ಲಿ ಉಪ್ಪು ನೀರಿನ ರೂಪದಲ್ಲಿ ಇರ್ತದೆ. ನಮ್ಗೆ ಅದು ಲಭ್ಯವಿಲ್ಲ, ಕಡಿಮೆ ಅಂದ್ರೆ ಉಳಿದ ಕೇವಲ 3% ಮಾತ್ರ ಸಿಹಿ ನೀರಿನ ಲಭ್ಯ ಇದೆ. ಅದರಲ್ಲೂ ಮುಖ್ಯವಾಗಿ 69% ಹಿಮದ ರೂಪದಲ್ಲಿ ಇರ್ತದೆ, ನಮ್ಗದು ಸಿಗೋದಿಲ್ಲ, ಅದು ಮಂಜುಗಡ್ಡೆ ರೂಪದಲ್ಲಿ ಇರ್ತದೆ. 30% ಮುಖ್ಯವಾಗಿ ನಾವು ಗಮನಿಸಬೇಕು, ಈ 3% ಅಲ್ಲಿ 30% ಭಾಗ ಅಂತರ್ಜಲದ ಮೇಲೆ ನಾವು ಅವಲಂಬಿತರಾಗಿದ್ದೀವಿ. ಇಡೀ ಪ್ರಪಂಚದ ಜನಸಂಖ್ಯೆ 1% ಅಷ್ಟೇ ನಮ್ಮ ಸರೋವರಗಳಲ್ಲಿ, ನದಿಗಳಲ್ಲಿ, ಲೇಕ್ಗಳಲ್ಲಿ, ಕೆರೆಗಳಲ್ಲಿ ಇರುವಂತದ್ದು. ಅಂತರ್ಜಲದ ಪ್ರಾಮುಖ್ಯತೆ ಇಲ್ಲಿ ನಮ್ಗೆ ಅರ್ಥ ಆಗ್ತದೆ, ನಾವು ಅಂತರ್ಜಲ ಎಷ್ಟು ಮುಖ್ಯ ನಮ್ಮ ದೈನಂದಿನ ಕಾರ್ಯಚಟುವಟಿಕೆಗೆ, ಮಾನವ ಅಭಿವೃದ್ಧಿಗೆ, ಹಾಗೂ ಏನು GDP ಅಂತ ಹೇಳ್ತೇವೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ಗೆ, ಇದೆಲ್ಲದಕ್ಕೂ ನಮ್ಗೆ ಅಂತರ್ಜಲ ಎಷ್ಟು ಪ್ರಾಮುಖ್ಯ ಅನ್ನೋದು ಈ ಅಂಕಿಅಂಶಗಳಿಂದ ನಾವು ತಿಳ್ಕೋಬೇಕಾಗುತ್ತೆ. ಈಗ ಅಂತರ್ಜಲದ ಮಹತ್ವ ಇಷ್ಟು ಪ್ರಮುಖವಾಗಿರುವುದರಿಂದ ನಾವು ಅಂತರ್ಜಲವನ್ನ ಕಾಪಾಡಿಕೊಳ್ಳೋದು, ಅಂತರ್ಜಲದ ಮಟ್ಟದ ಹೆಚ್ಚಳಕ್ಕಾಗಿ ನಾವು ಪ್ರಯತ್ನ ಮಾಡೋದು ಎಲ್ಲವೂ ಬಹಳ ಮುಖ್ಯನೇ ಆಗ್ತದೆ, ಅತಿ ಮುಖ್ಯವಾಗ್ತದೆ. ಅದಕ್ಕಾಗಿ ಅಂತರ್ಜಲದ ಮಹತ್ವ ಬಹಳ ಮುಖ್ಯವಾಗಿರ್ತದೆ. ಯಾಕಂದ್ರೆ ನಾನು ಹಿಂದೆ ಹೇಳಿದ ಅಂಕಿಅಂಶದಂತೆ ಅಂತರ್ಜಲವು ನೀರಿನ ಒಂದು ಪ್ರಮುಖ ಸಂಪನ್ಮೂಲ. ಇದು ಪ್ರಪಂಚದಾದ್ಯಂತ ಕುಡಿಯುವ ನೀರಿನ 1/4 ಅಂತರ್ಜಲವನ್ನು ನಾವು ಬಳಕೆ ಮಾಡ್ತಾ ಇದ್ದೇವೆ. ಕೃಷಿಗೆ 40% ನಾವು ಬಳಕೆ ಮಾಡ್ತಾ ಇದ್ದೇವೆ. ಉದ್ಯಮಕ್ಕೆ 1/3 ನಾವು ನೀರನ್ನ ಅಂತರ್ಜಲದಿಂದ ಉಪಯೋಗ ಮಾಡ್ತಾ ಇದ್ದೇವೆ. ನಮ್ಮ ಉಪಯೋಗವನ್ನು ತೆಗೆದುಕೊಂಡ್ರೆ ಅದಕ್ಕೆ ನಾವು ಅದನ್ನ ಅಭಿವೃದ್ಧಿಪಡಿಸಲಿಕ್ಕೆ, ಅದನ್ನ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಮಹತ್ವ ನಮಗೆ ಗೊತ್ತಾಗ್ತದೆ. ಅಂತರ್ಜಲವು ಪರಿಸರ ವ್ಯವಸ್ಥೆಯನ್ನ ಉಳಿಸಿಕೊಳ್ತದೆ, ಅದೇ ಇನ್ವಿಸಿಬಲ್ ಅಂತ ಹೇಳ್ತೀವಲ್ಲ, ಅದು ನಮ್ಗೆ ಅದರದ್ದು ನಮ್ಗೆ ಅರಿವೇ ಇಲ್ಲ. ಅಂತರ್ಜಲ ಎಷ್ಟು ನಮ್ಗೆ ನಮ್ಮ ಪರಿಸರ ಕಾಪಾಡುವಲ್ಲಿ ಇಂಡೈರೆಕ್ಟ್ಲಿ ನಮ್ಗೆ ಸಹಾಯ ಮಾಡುತ್ತೆ. ಅದು ಅಂತರ್ಜಲವು ಪರಿಸರ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುತ್ತದೆ, ನದಿಗಳ ಮೂಲ ಹರಿವನ್ನ ನಿರ್ವಹಣೆ ಮಾಡುತ್ತದೆ. ಅಂತರ್ಜಲ ಪ್ರಯೋಜನಕಾರಿಯಾಗಿರ್ತಕ್ಕಂಥದ್ದು, ದಟ್ ಇಸ್ ದ ರಿಯಲಿಸ್ಟಿಕ್ ವರ್ಡ್ ದೇ ಹಾವ್ ಯೂಸ್ಡ್ ಇನ್ವಿಸಿಬಲ್ ಈ ವರ್ಷದ ವೇದವಾಕ್ಯದಲ್ಲಿ. ಅದೃಶ್ಯವಾಗಿದೆ, ದೊಡ್ಡ ಸಂಪತ್ತು. ಭೂಮಿಯ ಕುಸಿತ ಲ್ಯಾಂಡ್ಸ್ಲೈಡ್ಸ್ ಅಂತ ಹೇಳ್ತಿವಲ್ಲ, ಮತ್ತು ಸಮುದ್ರದ ನೀರಿನ ಇಂಟ್ರೂಷನ್ ಅಂತ ಹೇಳ್ತೀವಿ, ಸಾಲ್ಟ್ ವಾಟರ್ ಇಂಟ್ರೂಷನ್ ಇಂಟು ದಿ ಫ್ರೆಶ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟುತ್ತೆ ಅದು. ಅದರದ್ದು ಪ್ರೆಸರ್ಸ್ ಅಂತರ್ಜಲದಲ್ಲಿ ಅದರದ್ದು ಮಟ್ಟಗಳು ಇಳಿತ ಹೋದಾಗ ಅದರಲ್ಲಿ ಉಪ್ಪು ನೀರಿನ ಇಂಟ್ರೂಷನ್ ಆಗುವ ಸಾಧ್ಯತೆಗಳಿರ್ತದೆ, ಅದನ್ನು ತಡೆಗಟ್ಟುತ್ತದೆ. ಅದು ನಾವು ಮಟ್ಟ ಜಾಸ್ತಿ ಆದಾಗ, ಅಂತರ್ಜಲದ ಮಟ್ಟ ಆದಾಗ ಉಪ್ಪು ನೀರು ಇದರಲ್ಲಿ ಜಾಯಿನ್ ಆಗುವ ಸಾಧ್ಯತೆ ಇರುವುದಿಲ್ಲ. ನಾವು ಏನ್ ಡಿಪ್ಲೀಷನ್ ಆಗ್ತಾ ಹೋಗ್ತದೆ ಅವಾಗ ಉಪ್ಪು ನೀರು ಬರುವ ಸಾಧ್ಯತೆ ಇರ್ತದೆ ನಮ್ಗೆ, ಅದನ್ನ ತಡೆಗಟ್ಟುತ್ತೆ. ನೀವು ಹೇಳೋ ಪ್ರಕಾರ ನಾವು ಅಂತರ್ಜಲದ ಮಟ್ಟ ಕೆಳಗೆ ಹೋದಾಗ ಉಪ್ಪಿನಂಶ ನಮ್ಗೆ ಏನು ಶುದ್ಧ ಅಂತರ್ಜಲದ ಕಡಿಮೆ ಆಗ್ತಾ ಹೋಗ್ತದೆ, ಅದ್ರ ಕ್ವಾಲಿಟಿ ಕಡಿಮೆ ಆಗ್ತದೆ, ಅದ್ರ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ಅದರಲ್ಲಿ ಹಾರ್ಡ್ನೆಸ್ ಅಂತ ಹೇಳ್ತೀವಲ್ಲ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂತಹ ರಾಸಾಯನಿಕಗಳು ಅದರಲ್ಲಿ ಸೇರ್ಲಿಕ್ಕೆ ಪ್ರಾರಂಭ ಆಗ್ತವೆ. ಅಂತರ್ಜಲವು ಹವಾಮಾನ ಬದಲಾವಣೆಯ ಹೊಂದಾಣಿಕೆಯ ಪ್ರಕ್ರಿಯೆಯ ಪ್ರಮುಖ ಭಾಗವಾಗಿದೆ. ನಾವು ಎನ್ವೈರನ್ಮೆಂಟಲ್ ಏನ್ ಹೇಳ್ತೀವಲ್ಲ, ನಾವು ಅಟ್ಮಾಸ್ಫಿಯರಿಕ್ ಚೇಂಜಸ್, ಹವಾಮಾನ ಬದಲಾವಣೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಹ ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸುರಕ್ಷಿತ ನೀರಿನ ಲಭ್ಯವಿಲ್ಲದ ಜನರಿಗೆ, ಸುರಕ್ಷಿತ ನೀರು ನಮ್ಗೆ ಯಾರಿಗೂ ಸಿಗ್ತಾ ಇಲ್ವಲ್ಲ, ಅವರಿಗೆ ಜನರಿಗೆ ಒಂದು ಪರಿಹಾರ ಅಥವಾ ವರದಾನವಾಗಿ ಇದು ನಮ್ಮ ಅಂತರ್ಜಲ ನಮಗೆ ಸಹಾಯ ಮಾಡುತ್ತೆ. ಅಂತರ್ಜಲ ಇದೆ ಅಂದ್ರೆ ಸುರಕ್ಷಿತವಾಗಿ ಜನರಿಗೆ ನೀರು ಸಿಗುತ್ತೆ, ಸಿಗ್ತದೆ, ಅದನ್ನ ನಾವು ಅವರಿಗೆ ಒದಗಿಸ್ಲಿಕ್ಕೆ ಅವಶ್ಯವಾಗುತ್ತದೆ. ಇಂತಹ ಅದೃಶ್ಯ ಅಂತರ್ಜಲವು ಹೆಚ್ಚಿನ ಜನರಿಗೆ ದೃಷ್ಟಿ ಮತ್ತು ಮನಸ್ಸಿನಿಂದ ಹೊರಗಿದೆ. ನಾನು ಮೊದಲೇ ಹೇಳಿದಾಗೆ ಅದರ ಮಹತ್ವ ನಾವು ಇನ್ನೂ ವಿಶ್ವದಾದ್ಯಂತ ಅರಿವು ಇನ್ನು ಜಾಸ್ತಿ ಆಗಬೇಕಾಗಿದೆ. ಬಟ್ ದುರದೃಷ್ಟವಶಾತ್ ಅದರ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ. ಮಾನವನ ಕಾರ್ಯಚಟುವಟಿಕೆಗಳು, ಜನಸಂಖ್ಯೆ ಮತ್ತು ಆರ್ಥಿಕ ಬೆಳವಣಿಗೆ ಸೇರಿದಂತೆ ಹವಾಮಾನ ವೈಪರೀತ್ಯವು ಅಂತರ್ಜಲ ಸಂಪನ್ನಗಳ ಮೂಲಗಳ ಮೇಲಿನ ಒತ್ತಡವನ್ನ ನಮ್ಗೆ ತ್ವರಿತವಾಗಿ ಹೆಚ್ಚು ಮಾಡ್ತಾ ಇದೆ. ಅದರ ಮೇಲೆ ಏನು ನಮ್ಮ ಆಕ್ಟಿವಿಟೀಸ್ ಇಂದ ನಮ್ಮ ಅಂತರ್ಜಲದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಜಾಸ್ತಿ ನಾವು ಅದನ್ನೇ ಬಳಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಸರ್ಫೇಸ್ ವಾಟರ್, ನದಿ ನೀರು ಮೂಲಗಳಿಂದ ಅಥವಾ ಸರೋವರ ಕೆರೆಗಳಿಂದ ಸಿಗ್ತಾ ಇರುವ ನೀರು ಅತಿ ಕಡಿಮೆ ಆದ ಕಾರಣ ಅಂತರ್ಜಲದ ಅಭಾವ ಅದಕ್ಕಾಗಿ ಆಗ್ತಾ ಇದೆ. ಮತ್ತು ಇದರಿಂದ ಮಾಲಿನ್ಯ ಸಮಸ್ಯೆಗಳು ಪ್ರಪಂಚದ ಅನೇಕ ಭಾಗಗಳಲ್ಲಿ ವರದಿಯಾಗ್ತಿವೆ. ಗ್ರೌಂಡ್ ವಾಟರ್ ಪೊಲ್ಯೂಷನ್, ಓವರ್ ಎಕ್ಸ್ಟ್ರಾಕ್ಷನ್ ವಿಲ್ ಲೀಡ್ ಟು ಅಂಡರ್ಗ್ರೌಂಡ್ ಪೊಲ್ಯೂಷನ್ ಅಗೇನ್, ಇಂಟ್ರೂಷನ್ ಆಫ್ ಅದರ್ ಎಲಿಮೆಂಟ್ಸ್, ಮ್ಯಾನ್ ಮೇಡ್ ಎಲಿಮೆಂಟ್ಸ್. ಅದರಿಂದ ನಾವು ಮಾನವ ನಿರ್ಮಿತ ಕಾರ್ಯಚಟುವಟಿಕೆಯಿಂದ ಅಂತರ್ಜಲಕ್ಕೆ ಮಾಲಿನ್ಯಕಾರಕಗಳು ಸೇರುವ ವರದಿಗಳು ಪ್ರಪಂಚದಾದ್ಯಂತ ವರದಿಗಳಾಗಿದೆ. ಆಲ್ರೆಡಿ ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ನಾವು. ಅಂತರ್ಜಲ ಕುರಿತಾದ ವಿಶ್ವ ಜಲ ದಿನವು ಈ ಅದೃಶ್ಯ ಸಂಪನ್ಮೂಲದ ಮೇಲೆ ಬೆಳಕು ಚೆಲ್ತಾ ಇದೆ. ಈ ವರ್ಷ ಜ್ಞಾನ ವಿನಿಮಯ, ಏನು ಸೈನ್ಸ್ ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಪರಸ್ಪರ ಮತ್ತು ಸಹಯೋಗವನ್ನು ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಸಹಯೋಗವನ್ನು ಇದಕ್ಕೆ ಹೆಚ್ಚಿಸಿಕೊಳ್ಬೇಕಾಗ್ತದೆ. ನಾನು ಅದಕ್ಕೆ ಯಾಕೆ ಅಂತ ಮುಂದೆ ಬರ್ತೀನಿ, ಅಂತಾರಾಷ್ಟ್ರೀಯ ಸಹಯೋಗ ಯಾಕೆ ಬೇಕು ಅಂತ ಹೇಳ್ತೀನಿ. ಆ ಮೂಲಕ ನಮ್ಮ ಅಂತರ್ಜಲದ ಬಗ್ಗೆ ಕಾಳಜಿ ವಹಿಸುವ ಮತ್ತು ಅದರ ಮಹತ್ವವನ್ನು ಅರಿವನ್ನು ನಾವು ಹೆಚ್ಚಿಸುವಂತಹ ಒಂದು ಇಂದಿನ ಸುದಿನವಾಗಿದೆ. ಒಂದು ಗಾದೆ ಇದೆ, ನೀರು ಎಲ್ಲಿ ಹರಿಯುವುದೋ ಅಲ್ಲಿ ನಾಗರಿಕತೆ ಅರಳುತ್ತದೆ. ಹೌದು, ಅಂತರ್ಜಲ ಅಮೂಲ್ಯ, ಅದನ್ನು ಮಿತವಾಗಿ ಬಳಸಿದರೆ ಬಾಳು ಬಂಗಾರ. ಹನಿ ಹನಿ ಗೂಡಿದರೆ ಹಳ್ಳ, ಹನಿ ಹನಿ ಇಂಗಿದರೆ ಅದುವೇ ಅಂತರ್ಜಲ. ಹನಿ ಹನಿ ಗೂಡಿದರೆ ಹಳ್ಳ, ಹನಿ ಹನಿ ಇಂಗಿದರೆ ಅದುವೇ ಅಂತರ್ಜಲ. ಇದು ಕೇವಲ ಗಾದೆಯಾಗಿ ಉಳಿದಿಲ್ಲ, ನಮ್ಮ ವಾಸ್ತವ ಸ್ಥಿತಿ ಕೂಡ. ಜೀವಕೋಟಿಗೆ ನೀರು ಅತ್ಯಂತ ಅನಿವಾರ್ಯ. ಹೌದು, ನೀರಿಗೆ ಮಳೆಯೇ ಆಧಾರ. ಹೌದು, ನಿಜ. ನೀರು ಯಾವುದೇ ಒಂದು ಚಟುವಟಿಕೆಗೆ ಅತ್ಯವಶ್ಯಕ ಸಂಪನ್ಮೂಲವಾಗಿದೆ. ಇದು ನಮ್ಮ ಆಸ್ತಿ, ಸಂಪನ್ಮೂಲ ಅಂತ ಹೇಳ್ತೀವಿ. ಇಂದಿನ ಜಲಕ್ಷಾಮಕ್ಕೆ ಅಂತರ್ಜಲದ ಪೂರೈಕೆ ಮತ್ತು ನಾವು ಏನು ಅಂತರ್ಜಲದ ಪೂರೈಕೆ ಮತ್ತು ಬೇಡಿಕೆ, ನಮ್ಗೆ ಡಿಮ್ಯಾಂಡು, ನಮ್ಮ ಕಾರ್ಯಚಟುವಟಿಕೆ ಜಾಸ್ತಿ ಆದಂಗೂ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಇದರಲ್ಲಿ ಇಂಬ್ಯಾಲೆನ್ಸ್ ಆಗಿರೋದನ್ನೇ ನಮಗೆ ಪ್ರಮುಖ ಕಾರಣವಾಗಿದೆ. ಅದನ್ನು ಇಂಬ್ಯಾಲೆನ್ಸ್ ಅನ್ನು ಸರಿಪಡಿಸಲಿಕ್ಕೆ ನಾವು ಅತ್ಯಂತ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಈ ಅಂತರ್ಜಲ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು, ನಾವು ಅಂತರ್ಜಲವನ್ನೇ ಹೆಚ್ಚು ಡಿಪೆಂಡ್ ಆಗಿರೋದ್ರಿಂದ ಅದಕ್ಕೆ ನಾವು ಬಹಳ ಸಂರಕ್ಷಣೆಗೆ ಹೋಗುವುದರಿಂದ ಏನಾಗಿದೆ ಅಂತ ಹೇಳಿದ್ರೆ ಅದು ಕೂಡ ಬತ್ತುತ್ತಾ ಇದೆ. ಸಂರಕ್ಷಣೆ ಅಂತರ್ಜಲದ ಮಟ್ಟ ಕೆಳಗೆ ಇಳಿತಾ ಇದೆ. ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಯಾರು ಪ್ರಯತ್ನ ಮಾಡುತ್ತಾರೆ? ಇಂಬ್ಯಾಲೆನ್ಸ್ ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ಬೋರ್ವೆಲ್ ನಮಗೆ ಕಲ್ಪನೆ ಇರಲಿಲ್ಲ. ನಮ್ಗೇನಿತ್ತು ಅಂತಂದ್ರೆ ತೆರೆದ ಬಾವಿ ಮತ್ತೆ ನದಿ, ಸುರಂಗದ ನೀರನ್ನೇ ಈ ಬಾರಿ ಒಬ್ಬರು ಸಾಧಕರು ಸುರಂಗದ ನೀರಿನ ಬಗ್ಗೆ ಹೆಚ್ಚಿನ ಪ್ರಚಾರ ಮತ್ತು ತಾನು ಅದನ್ನೇ ಬಳಸಿ ತೋಟ ಕೃಷಿಯನ್ನ ಮಾಡಿದ ಕಾರಣ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ್ರು, ಕರಾವಳಿಯ ಮಹಾಲಿಂಗ ನಾಯಕ ಅನ್ನುವರು. ಯಾಕಂದ್ರೆ ಆ ರೀತಿಯ ಪರಿಕಲ್ಪನೆಗಳು ನಮ್ಮಲ್ಲಿತ್ತು. ಸುರಂಗ, ಬಾವಿ, ಕೆರೆಗಳ ಜರಿಗಳನ್ನು ಬಳಸಿ ಇವತ್ತು ಪರಿಸರದ ಮಾಲಿನ್ಯದಿಂದಾಗಿ ಅಥವಾ ಮಳೆಯ ಕೊರತೆಯಿಂದಾಗಿ ಇದೆಲ್ಲ ನೀರಿನ ಮೂಲಗಳು ಬತ್ತಿ ಹೋಗ್ತಾ ಇದೆ. ಅದಕ್ಕಾಗಿ ಇವತ್ತು ನಾವು ಅಂತರ್ಜಲವನ್ನ ನೆಚ್ಚಿಕೊಂಡಿದ್ದೇವೆ. ಅದು ಅನಿವಾರ್ಯ ಪರಿಸ್ಥಿತಿಯಲ್ಲಿ, ಅತ್ಯಂತ ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಅದನ್ನು ನೆಚ್ಚಿಕೊಳ್ಬೇಕು. ಅದನ್ನೇ ನಾವು ಇದರಲ್ಲಿ ಮುಂದುವರೆದು ಹೇಳಬೇಕಂದ್ರೆ, ನಾವು ಮಲೆನಾಡು ಭಾಗದಲ್ಲಿ ನಮ್ಗೀಗ ಈ ಕೊಳವೆ ಬಾವಿಗಳ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಹೌದು, ಕಳೆದ 10 ವರ್ಷದ ಹಿಂದೆ. ಹೌದು, ಆದ್ರೆ ಈಗ ಪ್ರತಿಯೊಂದು ಮನೆಗೊಂದು ಬಾವಿ, ಕೃಷಿಗೂ ಸಹಿತ ಕೊಳವೆ ಬಾವಿಗಳನ್ನು ತೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಓಪನ್ ಸರ್ಫೇಸ್ ವಾಟರ್ ಯೂಸ್ ಮಾಡ್ತಾ ಇದ್ರೆ, ಎಲ್ಲ ನದಿಗಳು ಜರಿಗಳು ಇರ್ತಾ ಇದ್ವು. ಅದೇ ಇತ್ತು, ನೀರಿನ ಮೂಲವನ್ನು ಕಾಪಾಡಿಕೊಳ್ಳೋದು ಅದನ್ನೇ ಬಳಸ್ಕೊಂತ ಇದ್ವು. ನಾವು ಅಂತರ್ಜಲ ಅನ್ನೋದು ಗೊತ್ತಿಲ್ಲ, ಎಲ್ಲ ತೆರೆದ ಬಾವಿಗಳು, ಅಂತರ್ಜಲ ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಸಿಎನ್ ಮಂಜಪ್ಪ ಅವರೇ, ಈಗ ನಾವು ಇವತ್ತು ವಿಶ್ವ ಜಲ ದಿನದ ಸಂದರ್ಭದಲ್ಲಿ ನಾವು ಬಹಳಷ್ಟು ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋದು ನೀರಿನ ಸಂರಕ್ಷಣೆ ಬಗ್ಗೆ. ನೀರು ಸಂರಕ್ಷಣೆಯಾದರೆ ನಮ್ಮ ಜೀವನ ಉಳಿತದೆ, ಇಲ್ಲಾಂದ್ರೆ ನಮಗೆ ಜೀವಿಸುವುದೇ ಕಷ್ಟ ಆಗ್ತದೆ ಈ ಭೂಮಿಯ ಮೇಲೆ. ಅದಕ್ಕಾಗಿ ಹೇಗೆ ಸಂರಕ್ಷಣೆ ಮಾಡಬಹುದು, ಏನು ವಿಧಾನಗಳು? ನೀರಿನ ಸಂರಕ್ಷಣೆ ಕುರಿತು ಹೇಳಬೇಕು ಅಂದ್ರೆ, ಓಡುವ ನೀರನ್ನು ನಡೆಯುವಂತೆ ಮಾಡಬೇಕು. ನದಿಗಳಲ್ಲಿ ಓಡ್ತಾ ಇರೋದ್ ನೀರು ಅದನ್ನ ನಡೆಯುವಂತೆ, ಅಂದ್ರೆ ಅದನ್ನ ತಡೆಗಟ್ಟಬೇಕು, ನಡೆಯುವಂತೆ ಮಾಡಬೇಕು. ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡಬೇಕು. ಸಣ್ಣ ಸಣ್ಣ ಚೆಕ್ ಡ್ಯಾಮ್ಗಳು ಆಗಿರ್ಬೋದು, ನಿಂತ ನೀರನ್ನು ಇಂಗುವಂತೆ ಮಾಡಿದಲ್ಲಿ ಅಂತರ್ಜಲ ಸಂರಕ್ಷಣೆ ಸಾಧ್ಯವಾಗುತ್ತದೆ. ಓಡುವುದನ್ನು ನಡೆಯುವಂತೆ ಮಾಡಬೇಕು, ನಡೆಯುವುದನ್ನು ತಡೆಯಬೇಕು, ನಿಂತ ನೀರನ್ನ ಇಂಗುವಂತೆ ಮಾಡಬೇಕು. ಇಂತಹ ಮೂರು ಗುರುತರ ಕಾರ್ಯಗಳನ್ನು ನಾವು ಹಮ್ಮಿಕೊಂಡ್ರೆ, ವೈಜ್ಞಾನಿಕವಾಗಿ ಹಮ್ಮಿಕೊಂಡ್ರೆ, ನಮ್ಮ ಅಂತರ್ಜಲವನ್ನ ಉಳಿಸೋದು ಮತ್ತೆ ಬೆಳೆಸೋದು ಎರಡು ಕಾರ್ಯಗಳು ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಇಂತಹ ಅಂತರ್ಜಲ ಸಂರಕ್ಷಣೆ ಮಾಡಲು ಸಾಧ್ಯವಾದ ರೀತಿಯಲ್ಲಿ ನಾವು ಈಗಾಗಲೇ ಇರುವಂತಹ ಕೆರೆಗಳು, ಕಾಲುವೆಗಳು, ಕಲ್ಯಾಣಿಗಳನ್ನ ಅವುಗಳನ್ನು ಉಳಿಸಿ ಸಂರಕ್ಷಣೆ ಮಾಡ್ಕೊಂಡು ಹೋಗಬೇಕು. ಅವುಗಳಲ್ಲಿ ನೀರಿನ ಸಂಗ್ರಹಣೆ ಇರುವಂಗೆ ಮಾಡಬೇಕು. ನಾನು ಈಗಾಗಲೇ ಹೇಳ್ದಂಗೆ ಸಣ್ಣ ಸಣ್ಣ ಅಣೆಕಟ್ಟುಗಳ ನಿರ್ಮಾಣದಿಂದ, ಚೆಕ್ ಡ್ಯಾಮ್ಗಳ ನಿರ್ಮಾಣದಿಂದ, ಕೆರೆಗಳ ಅಭಿವೃದ್ಧಿ ಇತ್ಯಾದಿ ಕಾರ್ಯಕ್ರಮಗಳಿಂದ ನಾವು ಅಂತರ್ಜಲ ಏನು ಸಂರಕ್ಷಣೆಗೆ ಇವೆಲ್ಲ ಕಾರ್ಯಗಳು ಮಹತ್ವವನ್ನು ಪಡಿತವೆ. ಹೌದು, ಯಾಕಂದ್ರೆ ಆ ಒಂದು ಪರಿಕಲ್ಪನೆಯನ್ನ ನಾವು ಹೆಚ್ಚೆಚ್ಚು ಮಾಡಿದ್ರೆ ಖಂಡಿತವಾಗಿ ನೀರಿನ ಒಂದು ಶೇಖರಣೆಯನ್ನ ಅಥವಾ ನೀರನ್ನ ಭೂಮಿಗೆ ಹಿಂಗಿಸುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ. ನಾವು ಪ್ರಾರಂಭ ಆಯಿತು, ತೋಡುಗಳಿಗೆ ಕಟ್ಟೆಯನ್ನ ಕಟ್ಟುವುದು, ಕೆರೆಗಳಿಗೆ ಇನ್ನಷ್ಟು ಆ ಹೂಳನ್ನು ತೆಗೆಯುವುದು, ಆ ಮೂಲಕ ನೀರಿನ ಶೇಖರಣೆಯನ್ನು ಹೆಚ್ಚು ಮಾಡಿಕೊಳ್ಳುವುದು, ನದಿ ನೀರನ್ನ ಉಳಿಸುವಂತೆ ಮಾಡೋದು, ಅದಕ್ಕಾಗಿ ದೊಡ್ಡ ಆಂದೋಲನಗಳು ಕೂಡ ನಡೆದವು. ಸರ್ಕಾರದ ನಿಟ್ಟಿನಲ್ಲಿ ಕೂಡ ಹಲವಾರು ಯೋಜನೆಗಳು ಅಂತರ್ಜಲ ಅಭಿವೃದ್ಧಿಗೋಸ್ಕರನೇ ಸರ್ಕಾರಗಳು ಪ್ರಯತ್ನ ಮಾಡ್ತಾ ಇವೆ. ಸಾರ್ವಜನಿಕ ಸೇವಾ ಸಂಸ್ಥೆಗಳಾಗಿರ್ಬೋದು, ಜಲತಜ್ಞರಾಗಿರ್ಬೋದು, ಇವರೆಲ್ಲ ಇದೆಲ್ಲ ಒಟ್ಟುಗೂಡಿ ಮುಂದಿನ ಒಂದು ಯುದ್ಧಗಳು ಏನಾದರೂ ನಡೆದ್ರೆ ಅದು ನೀರಿಗಾಗಿ ನಡೆಯುತ್ತೇವೆ. ಈಗಾಗಲೇ ರಾಜ್ಯ ರಾಜ್ಯಗಳ ಮಧ್ಯೆ ನಡೀತಾ ಇದೆ, ಆದ್ರೆ ಮುಂದಿನ ಯುದ್ಧಗಳೇ ನಡೆಯುವ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಪಾಯಕಾರಿಯಾಗಿರ್ತಕ್ಕಂತ ಬೆಳವಣಿಗೆ. ಇವತ್ತು ವಿಶ್ವ ಜಲ ದಿನದ ಸಂದರ್ಭದಲ್ಲಿ ನಾವು ಆ ನೀರಿನ ಮಹತ್ವ, ನೀರಿನ ಮೂಲಗಳ ಬಗ್ಗೆ, ಸಂರಕ್ಷಣೆ ಮಾಡುವ ಬಗ್ಗೆ ತುಂಬಾ ಚಿಂತನೆಯನ್ನ ಮಾಡಬೇಕಾಗಿದೆ. ಈಗ ಹೇಳಿ, ಈ ರೀತಿಯಾಗಿ ನಮ್ಮ ಜಗತ್ತಿನಲ್ಲಿ ನೀರಿನ ಅಭಾವಕ್ಕೆ ಕಾರಣಗಳು ಏನು ಅಂತ ನೀವು ಹೇಳ್ತೀರಿ? ಈ ನೀರಿನ ಅಭಾವಕ್ಕೆ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದ ಹಾಗೆ ಮಾನವನಿಂದ ಅತಿಯಾಗಿ ನೀರಿನ ಬಳಕೆ ಮಾಡ್ತಾ ಇದ್ದೇವೆ. ನಾವು ಅವೈಜ್ಞಾನಿಕವಾಗಿ ಅತಿ ಬಳಕೆ, ನಾವು 1 ಲೀಟರ್ ನೀರು ಯೂಸ್ ಮಾಡಲಿ 10 ಲೀಟರ್ ಯೂಸ್ ನೀರನ್ನ ನಾವು ನಮ್ಮ ಬಳಕೆಗೆ ಅವೈಜ್ಞಾನಿಕವಾಗಿ, ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಗೆ ಅರಿವಿಲ್ಲದಂತಾನೆ ಮಾಡ್ತಾ ಇದ್ದೇವೆ. ಬಟ್ ಅದು ನಮ್ಮ ಅಂತರ್ಜಲದ ಮೇಲೆ ಎಷ್ಟು ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ನಾವು ಯಾರು ಅರ್ಥ ಮಾಡ್ಕೊಂತ ಇಲ್ಲ. ಅತಿಯಾದ ಕೊಳವೆ ಬಾವಿಗಳನ್ನ ನಾವು ಕೊರಿತಾ ಇದ್ದೇವೆ. ಅದಕ್ಕೆ ನಿರ್ದಿಷ್ಟ ನಿಯಮಗಳಿದ್ರೂ ಸಹಿತ ಅವುಗಳನ್ನೆಲ್ಲ ಉಲ್ಲಂಘಿಸಿ ನಾವು ಕೊಳವೆ ಬಾವಿಗಳಿಂದ ಅಂತರ್ಜಲವನ್ನ ಪಡಿತಾ ಇದ್ದೇವೆ. ಅರಣ್ಯ ಇರುವಂತಹ ಅರಣ್ಯ ಭೂಮಿಯನ್ನ ನಾಶ ಮಾಡ್ತಾ ಇದ್ದೇವೆ. ಮಳೆ ನೀರಿನ ಸಂಗ್ರಹಣೆ ಮತ್ತು ಅದನ್ನ ಹಿಡಿದು ಕೊಡುವ ಶಕ್ತಿ ಅರಣ್ಯಗಳಿಗೆ ಮಾತ್ರ ಇರುತ್ತೆ. ಸೊ ಅರಣ್ಯಗಳು ನಾಶವಾದವಾಗ ಮಣ್ಣಿನ ಸವಕಳಿ, ಹಾಗೆ ಇದೆಲ್ಲ ಒಂದಕ್ಕೊಂದು ಸಂಬಂಧಿತ ವಿಷಯಗಳಾಗಿರೋದ್ರಿಂದ ನಾವು ಅಂತರ್ಜಲಕ್ಕೆ ನಾವು ಡೈರೆಕ್ಟ್ ಆಗಿ ಅದನ್ನೇ ಅದೃಶ್ಯವಾಗಿದೆ, ಅದು ಅಂತರ್ಜಲ ನಮ್ಗೆ ಕಾಣೋದಿಲ್ಲ. ಬಟ್ ಇವೆಲ್ಲವೂ ಕಾಣಿಕೆಗಳನ್ನು ನೀಡುತ್ತೆ. ನಾವು ಅರಣ್ಯವನ್ನು ಉಳಿಸ್ಕೋಬೇಕು ಮತ್ತೆ ಬೆಳೆಸಬೇಕು, ಹಾಗೇನೆ ನಮ್ಮ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬೇಕು, ನೀರಿನ ಪುನರ್ ಅಥವಾ ಮರುಬಳಕೆಗೆ ಪ್ರಾಮುಖ್ಯತೆಯನ್ನ ನೀಡದೇ ಇರೋದು, ಇವೆಲ್ಲವನ್ನ ನಾವು ಪ್ರಾಮುಖ್ಯತೆಯನ್ನ ಇದೇ ಅಭಾವಕ್ಕೆ ಕಾರಣಗಳು ನೀಡದೇ ಇರೋದೇ ನಮ್ಮ ಅಂತರ್ಜಲದ ಅಥವಾ ನೀರಿನ ಅಭಾವಕ್ಕೆ ಕಾರಣ ಅಂತ ನಾನು ಭಾವಿಸ್ತೇನೆ. ಈಗ ಮಂಜುಪರಿ ಹೇಳಿ, ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ನೀರಿನ ಮಿತ ಬಳಕೆ ಮತ್ತು ಮರುಬಳಕೆ ಹೇಗೆ ಮಾಡಬಹುದು? ಕೈಗಾರಿಕೆ ಮತ್ತು ಕೃಷಿ ಅಂತ ಬಂದವಾಗ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ಬಳಕೆ ಮಾಡೋದು ಕೃಷಿ ಮೊದಲನೇದಾಗಿ, ಎರಡನೇದು ಕೈಗಾರಿಕೆಗಳಿಗೆ, ಉಳಿದಂಥದ್ದು ನಮ್ಮ ದಿನನಿತ್ಯದ ಗೃಹ ಕಾರ್ಯಚಟುವಟಿಕೆಗಳಿಗೆ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಾವು ನೀರಿನ ಬಳಕೆಯನ್ನು ಮಾಡ್ತೇವೆ. ಭಾರತವೂ ಸೇರಿದಂತೆ ಪ್ರಪಂಚದ ಬಹುದೇಶಗಳು ಕೃಷಿ ಆಧಾರಿತವಾಗಿದ್ದು ಕೃಷಿಗೆ ನೀರಿನ ಅವಶ್ಯಕತೆ ಅತ್ಯಂತ ಅವಶ್ಯಕವಾಗಿರುತ್ತದೆ. ನೀರಾವರಿ ಯೋಜನೆ ಯಾವುದೇ ಇದ್ರೂ ನೀರು ಅತಿ ಮುಖ್ಯ ಇರೋದ್ರಿಂದ ನೀರಿನ ಅತ್ಯಂತ ಅವಶ್ಯಕತೆ ಇರ್ತದೆ ಕೃಷಿಗೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಕೆರೆಕಟ್ಟೆಗಳು, ಕಲ್ಯಾಣಿಗಳು, ಅವುಗಳನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳ ಅಭಿವೃದ್ಧಿಪಡಿಸಿ ನೀರಿನ ಸಂಗ್ರಹಣೆಗೆ ನಾವು ಬಹುಮುಖ್ಯವಾಗಿ ಒತ್ತು ನೀಡಬೇಕಾಗ್ತದೆ. ಇಂಡಿವಿಜುವಲ್ ಕೃಷಿಕರು ಇರ್ಬೋದು ಅಥವಾ ಸರ್ಕಾರದ ವತಿಯಿಂದ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳ ವತಿಯಿಂದ ಇರ್ಬೋದು, ಇದಕ್ಕೆ ನಾವು ಅತ್ಯಂತ ಮಹತ್ವವನ್ನು ನೀಡಬೇಕಾಗುತ್ತೆ. ವೈಜ್ಞಾನಿಕ ಕೃಷಿ ಪದ್ಧತಿ ಅಳವಡಿಕೆಯಿಂದ ಕೃಷಿಯಲ್ಲಿ ನೀರಿನ ಮಿತ ಬಳಕೆಯನ್ನು ಮಾಡಬಹುದು. ಉದಾಹರಣೆಗೆ ಹನಿ ನೀರಾವರಿ ಯೋಜನೆ ಇದಕ್ಕೂ ಅತ್ಯಂತ ಉತ್ತಮ ಉದಾಹರಣೆ. ನಾವು ಎಷ್ಟೋ ಸಾವಿರಾರು ಲೀಟರ್ ಅಥವಾ ಗ್ಯಾಲನ್ ಅಥವಾ ಕ್ಯೂಸೆಕ್ಸ್ ನೀರು ಯೂಸ್ ಮಾಡೋದು ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ನೀರನ್ನು ನಾವು ಹನಿ ನೀರಾವರಿ ಯೋಜನೆ ಅವೆಲ್ಲ ಆಧುನಿಕ ತಂತ್ರಜ್ಞಾನದಿಂದ ಕೃಷಿ ಪದ್ಧತಿಯಲ್ಲಿ ಏನು ಬದಲಾವಣೆಗಳು ಆಯ್ತಲ್ವಾ, ಮಿತ ಬಳಕೆ ಆಯ್ತು, ಅವಾಗ ನೀರು ಅವರಿಗೇನೆ ಯೂಸ್ ಆಗುತ್ತದೆ, ಅದೇ ರೈತರಿಗೆ ಯೂಸ್ ಆಗುತ್ತೆ, ಮತ್ತೆ ಇನ್ನೊಂದು ಬೆಳೆಗೆ ಯೂಸ್ ಆಗುತ್ತೆ ಅದೇ ನೀರು, ಎರಡು ಬೆಳೆ ಬೆಳಿಬಹುದು ಅವರು. ಹಾಗೆ ಅದೆಲ್ಲದಕ್ಕಿಂತ ನಾವು ಅಂತರ್ಜಲದ ಏನು ಎಕ್ಸ್ಟ್ರಾಕ್ಷನ್ ಅನ್ನ ಕಡಿಮೆ ಮಾಡಿದಂಗಾಗುತ್ತೆ, ನೀರಿನ ಮಿತ ಬಳಕೆ ಆದಂಗಾಗುತ್ತೆ. ಕೃಷಿ ಪದ್ಧತಿಯಲ್ಲಿ ನೀರು ಅಂತರ್ಜಲ ಸೇರಲು ಅವಶ್ಯಕತವಾದ ಇಂಗು ಬಾವಿಗಳ ನಿರ್ಮಾಣ ಮಾಡಬೇಕು. ಕೃಷಿ ಜಮೀನುಗಳಲ್ಲೇ ಇರ್ಬೋದು, ಸರ್ಕಾರಿ ಜಮೀನುಗಳಲ್ಲೇ ಇರ್ಬೋದು, ಸರ್ಕಾರದ ವತಿಯಿಂದ ಇರ್ಬೋದು, ಚೆಕ್ ಡ್ಯಾಂಗಳ ನಿರ್ಮಾಣ ಮಾಡಬಹುದು. ಕೃಷಿಯಿಂದ ಭೂ ಸವಕಳಿಯನ್ನ ತಡೆಗಟ್ಟಬೇಕು. ಈಗ ಇವತ್ತು ನರೇಗದ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಸರ್ಕಾರಗಳು ನಮ್ಮ ಸರ್ಕಾರಗಳು ಕೊಟ್ಟಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಇದೇ ಕೆಲಸಗಳನ್ನು ಕೈಗೆತ್ತಿಕೊಳ್ಳಬೇಕನ್ನೋ ಒಂದು ಒತ್ತಾಯ. ನೀರಿನ ಸಂರಕ್ಷಣೆಯೇ ಮುಖ್ಯ ಆದ್ಯತೆಯಾಗಿ ಅದರಲ್ಲಿ ಪ್ರಮುಖ ಆದ್ಯತೆ ಆಗ್ತದೆ. ನಮ್ಮ ಇರುವಂತಹ ಕೆರೆಗಳನ್ನು ಸಂರಕ್ಷಣೆ ಮಾಡಬೇಕು. ನೀರನ್ನು ಸಂರಕ್ಷಣೆ ಮಾಡಿದ್ರೆ ನಮಗೆ ನೀರಿನ ಕೆರೆಗಳಲ್ಲೂ ಲಭ್ಯತೆ ಆಗುತ್ತೆ, ಮತ್ತೆ ಅಂತರ್ಜಲದ ಮಟ್ಟವನ್ನು ಏರಿಸಲಿಕ್ಕೂ ಅನುಕೂಲ ಆಗ್ತದೆ. ಇನ್ನು ಕೈಗಾರಿಕೆಗಳಿಗೆ ಬಂದ್ರೆ ಕೈಗಾರಿಕೆಗಳಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿ ನೀರಿನ ಮಿತ ಬಳಕೆ ಮಾಡಲಿಕ್ಕೆ ಈಗ ಹೊಸ ತಂತ್ರಜ್ಞಾನಗಳು ಬಂದಿದೆ. ಅವನ್ನ ಉಪಯೋಗ ಕೈಗಾರಿಕೆಗಳು ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರಗಳು ಸಹಿತ ವಿವಿಧ ನಿಬಂಧನೆಗಳು ಸಹಿತ ಕಾನೂನುಗಳನ್ನು ಸಹಿತ ಮಾಡ್ತಾ ಇದ್ದೇವೆ. ಉಪಯೋಗಿಸಿದ ಮಲಿನ ಕೈಗಾರಿಕೆಗಳ ಅವರ ಕಾರ್ಯಚಟುವಟಿಕೆಯಲ್ಲಿ ಉಪಯೋಗಿಸಿದ ನೀರು ಏನು ಎಫ್ಲುಯೆಂಟ್ ಅಂತ ಕರಿತೀವಿ, ಮಲಿನವಾದ ನಂತರ ನೀರನ್ನು ಶುದ್ಧೀಕರಣ ಮಾಡಲಿಕ್ಕೆ ತಂತ್ರಜ್ಞಾನ ಇದೆ. ಅದನ್ನು ಶುದ್ಧೀಕರಿಸಿ ಪುನರ್ ಬಳಕೆ ಮಾಡಲಿಕ್ಕೆ ಕೈಗಾರಿಕೆಗಳಿಗೆ ಆದ್ಯತೆ ನೀಡಿದವೆ. ನಾವು ನೀಡುವ ನಿಟ್ಟಿನಲ್ಲಿ ಅವರುಗಳಿಗೆ ನಿರ್ದೇಶನಗಳನ್ನು ನೀರು ತ್ಯಾಜ್ಯ ಏನು ಕೈಗಾರಿಕೆಗಳ ಅವರು ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತಾರಲ್ಲ ಅದು ಮಲಿನ ಆಗಿರುತ್ತೆ, ಅದೋ ಒಂದು ಇದರಲ್ಲಿ ಅದನ್ನು ಮತ್ತೆ ಶುದ್ಧೀಕರಿಸಿ ಅದನ್ನು ಪುನಃ ಬಳಕೆ ಮಾಡಲಿಕ್ಕೆ ಅದೇ ಕೈಗಾರಿಕಾ ಚಟುವಟಿಕೆ. ನಾವು ಅವಾಗ ನೀರಿನ ಹೊಸ ಏನು ಫ್ರೆಶ್ ವಾಟರ್ ಅಂತ ಹೇಳ್ತೀವಲ್ಲ ಅದರ ಬಳಕೆ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಝೆಡ್ ಎಲ್ ಡಿ ಅಂತ ಕರಿತೀವಿ, ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಅಂತ ಝೆಡ್ ಎಲ್ ಡಿ ಕಾನ್ಸೆಪ್ಟ್ ಅನ್ನ ನಾವು ಹಲವು ಬೃಹತ್ ಕೈಗಾರಿಕೆಗಳಿಗೆ ಈಗ ಅದು ಏನು ಶುಗರ್ ಫ್ಯಾಕ್ಟರಿಗಳಿರ್ಬೋದು, ಡಿಸ್ಟಿಲರೀಸ್ ಇರ್ಬೋದು, ಫಾರ್ಮಾ ಇಂಡಸ್ಟ್ರೀಸ್ ಇರ್ಬೋದು, ಎಲ್ಲ ಬೃಹತ್ ಕೈಗಾರಿಕೆಗಳಲ್ಲಿ ಈ ಝೆಡ್ ಎಲ್ ಡಿ ಜೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಕಾನ್ಸೆಪ್ಟ್ ಅಲ್ಲೇ ನಾವು ಕೈಗಾರಿಕೆಗಳಿಗೆ ನಿಬಂಧನೆಗಳನ್ನು ಹೇರ್ಬಿಟ್ಟು ಅವರು ಸಂಪೂರ್ಣವಾಗಿ ನೀರಿನ ಪುನರ್ಬಳಕೆ ಮಾಡ್ಕೊಳ್ತಾರೆ. ಅವ್ರಿಗೇನು ಎಕ್ಸ್ಟ್ರಾ ಹೆಚ್ಚುವರಿ ನೀರನ್ನ ಮೇಕಪ್ ವಾಟರ್ ಅಂತ ಕರಿತೀವಿ, ಅದನ್ನ ಹೆಚ್ಚುವರಿಗೆ ಏನು ಬೇಕಾಗ್ತದೆ ಎವಾಪರೇಷನ್ ಲಾಸಸ್ ಅದರಲ್ಲಿ ಹೋಗುತ್ತಲ್ಲ ಆ ಲಾಸಸ್ ಅಲ್ಲಿ ಹೋದ ನೀರನ್ನಷ್ಟೇ ಅವರು ಫ್ರೆಶ್ ವಾಟರ್ನ ಯೂಸ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕ್ರಮಗಳನ್ನು ತೆಗೆದುಕೊಂಡಿವೆ. ಕೈಗಾರಿಕೆಗಳು ಅದಕ್ಕೆ ಸ್ಪಂದಿಸಿ ಅದನ್ನ ಪಾಲನೆ ಮಾಡುವ ಅವಶ್ಯಕತೆ ಇದೆ, ಪಾಲನೆ ಮಾಡ್ತಾ ಇದ್ದಾರೆ. ಮುಂದುವರೆದು ಅಂತರ್ಜಲ ಬಳಕೆಯ ಮೇಲೂ ಸರ್ಕಾರಗಳು ನಿಬಂಧನೆಗಳನ್ನು ಕೈಗಾರಿಕೆಗಳಿಗೆ ಹೇಳಿದ್ವಿ. ಅದು ಸಂಬಂಧಿಸಿದ ರಾಜ್ಯವೇ ಇರ್ಬೋದು ಅಥವಾ ಜಿಲ್ಲಾ ಮಟ್ಟದ ಸಮಿತಿಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷರ ಸಮಿತಿಗಳಲ್ಲಿ ಅಂತರ್ಜಲನೂ ಸಹಿತ ಈಗ ಅವರು ಪರವಾನಗಿಯೊಂದಿಗೆ ಅದನ್ನು ಬಳಕೆ ಮಾಡಲಿಕ್ಕೆ ನಿಬಂಧನೆಗಳನ್ನು ವಿಧಿಸಿದ್ದೇವೆ. ಹೌದು, ಆ ನಿಟ್ಟಿನಲ್ಲಿ ಈಗ ಮನೆ ನಿರ್ಮಾಣದ ಸಂದರ್ಭದಲ್ಲಿ ಪರ್ಮಿಷನ್ ಕೊಡಬೇಕಾದ್ರೆ ಅಂತರ್ಜಲ ಹೆಚ್ಚಿಸುವಂತ ಯೋಜನೆಗಳು ಆ ಮನೆ ಕನ್ಸ್ಟ್ರಕ್ಷನ್ ಮಾಡುವ ಕಟ್ಟಡ ಕಟ್ಟುವಾಗಲೇ ಇದೇನಾ ಅಂತ ಅನ್ನೋದು ಮಳೆ ನೀರು ಕೊಯ್ಲು ಅದನ್ನು ಈಗ ಕಟ್ಟಡ ಪರವಾನಗಿ ನೀಡುವಾಗಲೇ ಅದನ್ನ ಈಗ ಕಡ್ಡಾಯ ಮಾಡಿ ಮತ್ತೆ ಇನ್ನು ದೊಡ್ಡ ದೊಡ್ಡ ವಸತಿ ಗೃಹಗಳು ವೇಸ್ಟ್ ಆಗುವಂತ ನೀರನ್ನ ಕೃಷಿಗಾಗಿ ಬಳಕೆ ಮಾಡುವುದು ಅಥವಾ ಮರುಬಳಕೆ ಮಾಡಲೇಬೇಕು ಅವರು. ಯಾಕಂದ್ರೆ ಈಗ ಟ್ರೀಟ್ಮೆಂಟ್ ನಾವು ಶುದ್ಧೀಕರಣ ಅಂತ ಹೇಳಿದ್ನಲ್ಲ, ಶುದ್ಧೀಕರಣ ಮಾಡಿದ್ಮೇಲೆ ಅವರಲ್ಲಿ ಜಾಗ ಇದ್ರೆ ಅದನ್ನ ಲಾನು ಗಾರ್ಡನಿಂಗ್ ಯೂಸ್ ಮಾಡ್ಕೋಬಹುದು. ಎಕ್ಸೆಸ್ ವಾಟರ್ ದೆ ಕ್ಯಾನ್ ಯೂಸ್ ಇಟ್ ಫ್ಲಶಿಂಗ್ ಸೆಕೆಂಡರಿ ಪರ್ಪಸ್ ಗೆ. ಬೆಂಗಳೂರು ಅಂತ ನಗರಗಳಲ್ಲಿ ಡಬಲ್ ಡ್ಯುಯಲ್ ಲೈನ್ ಪೈಪಿಂಗ್ ಅಂತ ಹೇಳ್ತಾರೆ. ಸೊ ಎರಡನೇ ಲೈನ್ ಅಲ್ಲಿ ಸೆಕೆಂಡರಿ ಫ್ಲಶಿಂಗ್ ಗೆ ಯೂಸ್ ಮಾಡ್ತಾ ಇದ್ದಾರೆ ಆಸ್ ಎ ಫ್ಲಶಿಂಗ್ ವಾಟರ್ ಇನ್ ಆಲ್ ಆಲ್ಮೋಸ್ಟ್ ಆಲ್ ದ ಅಪಾರ್ಟ್ಮೆಂಟ್ಸ್ ಮೇಜರ್ ಎಸ್ಪೆಷಲಿ ಇನ್ ಬೆಂಗಳೂರು ಅಂಡ್ ಕೈಗಾರಿಕಾ ವಲಯದಲ್ಲಿ ಬಳಸ್ತಾ ಇದ್ದಾರೆ. ಅಂದ್ರೆ ನೀರಿನ ಮರುಬಳಕೆಯನ್ನು ಕೂಡ ಮಾಡಿ ನಾವು ನೀರಿನ ಉಳಿತಾಯವನ್ನು ಮಾಡಬೇಕು. ಅದು ಒಂದು ಭಾಗವಾಗಿ ನಾವು ಯಾಕಂದ್ರೆ ನಮ್ಗೆ ಫ್ರೆಶ್ ವಾಟರ್ ಕನ್ಸಂಪ್ಷನ್ ಅಷ್ಟು ನಮ್ಗೆ ಕಡಿಮೆ ಆಗ್ತದೆ. ಎಲ್ಲ ಪ್ರಯೋಜನಗಳು ಮರುಬಳಕೆ ಮಾಡಬಹುದು, ಈ ರೀತಿ ಉಳಿತಾಯ ಮಾಡಬಹುದು. ಇದು ಕೇವಲ ನಮ್ಮ ಮಟ್ಟಕ್ಕೆ ನಿಲ್ಲಬಾರದು, ಇದು ಶಾಲಾ ಹಂತದಲ್ಲಿ ಮಕ್ಕಳ ಹಂತದಲ್ಲಿ ಇದನ್ನೊಂದು ಅಧ್ಯಯನ ಮಾಡಿಸುವುದು ಒಳ್ಳೇದಲ್ವಾ? ನಿಜ ನಿಜ, ಅವರಿಗೆ ತಿಳುವಳಿಕೆ ಸ್ಪೆಷಲಿ ನಾವು ಹೇಳಬೇಕು ಅಂದ್ರೆ ನಮ್ಮ ಮಂಡಳಿಯ ವತಿಯಿಂದ ನಾವು ನಿರಂತರವಾಗಿ ಈ ಹಿಂದೆ ನಾವು ಪರಿಸರ ಮಿತ್ರ ಶಾಲಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ವಿ. ಹಾಗೆ ನಾವು ವರ್ಷ ಪೂರ್ತಿ ಮಕ್ಕಳಿಗಾಗಿನೇ ನಾವು ಕಾರ್ಯಕ್ರಮಗಳನ್ನ ಇಂಥ ಬೇರೆ ಬೇರೆ ಪರಿಸರಕ್ಕೆ ಸಂಬಂಧಿಸಿದಂತೆ ನೀರನ್ನು ಸೇರಿಸ್ಬಿಟ್ಟು ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇರ್ತೇವೆ. ಅಂದ್ರೆ ಅದೇ ರೀತಿ ಮನೆಯಲ್ಲಿ ಕೂಡ ಒಂದು ನೀರಿನ ಬಳಕೆ ಮಾಡುವಾಗಲೂ ಕೂಡ ತುಂಬಾ ಎಚ್ಚರಿಕೆ ಇರಬೇಕು. ನಾವು ಮುಖ ತೊಳೆಯುವಾಗ ನಮ್ಗೆ ಎಷ್ಟು ನೀರು ಬೇಕು ಅಷ್ಟು ಟ್ಯಾಪ್ ನಲ್ಲಿ ಹೋಗ್ತಾನೆ ಇರ್ತಾನೆ. ಆ ನೀರು ಹೋದಾಗ ಅದು ವೇಸ್ಟ್ ಆಗಿ ಆಗಿ ನಾವು ಲೆಕ್ಕಕ್ಕೆ ತೊಳೆದಿಲ್ಲ ನಾವು, ಮತ್ತೆ ಇನ್ನೊಬ್ಬರಿಗೆ ಬಳಕೆ ಮಾಡಬಹುದು ಅಥವಾ ನಮಗೆ ಅದು ಉಳಿತಾಯ ಆಗುತ್ತೆ. ಹೌದು, ಮತ್ತೆ ಬೇಡ ಅಂದ್ರೆ ನಾವು ಬೋರ್ವೆಲ್ ಅನ್ನ ಆನ್ ಮಾಡಿಕೊಂಡು ಗಂಟೆ ಗಟ್ಟಲೆ ಚಾಲು ಇಡುವುದು, ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದ್ರೆ ಇದು ನೈಸರ್ಗಿಕ ಸಂಪತ್ತು, ಹೌದು, ಅದು ನಮ್ ಸಂಪತ್ತು, ಅದು ಅದನ್ನ ನಾವು ಕಡೆಗಣಿಸಿ ಅದರಲ್ಲಿ ಕೆಲವು ಟೈಮ್ ನಾವು ನಮ್ಮ ಅಜಾಗೃತಿಯ ಮೇಲೆ ಮಾಡುವಂತ ದೌರ್ಜನ್ಯ, ನಾವು ತಿಳಿದು ಮಾಡುವಂತ ತಿಳಿದು ಮಾಡುವಂತ ದೌರ್ಜನ್ಯ. ಆದಷ್ಟು ನಾವು ಜಾಗೃತಿ ಮೂಡಿಸುವ ಜೊತೆಗೆ ನಾವು ಸ್ವತಃ ಅದನ್ನ ಅಳವಡಿಸಿಕೊಂಡಲ್ಲಿ ಅತಿ ಹೆಚ್ಚಿನ ಮಹತ್ವ ಬರುತ್ತೆ ಅದಕ್ಕೆ. ತುಂಬಾ ಒಳ್ಳೇದು ಮಂಜಪ್ಪ ಅವರೇ, ನಾವು ಈ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನ ಮುಂಜಾಗ್ರತೆಯನ್ನು ಈಗಲೇ ವಹಿಸಿದ್ರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಜಗತ್ತನ್ನ ಬಿಟ್ಟು ಹೋಗಬಹುದು. ಇಲ್ಲಾಂದ್ರೆ ಬಹಳಷ್ಟು ಕಲುಷಿತವಾಗಿರ್ತಕ್ಕಂಥ ನೀರಿಲ್ಲದ ಜಗತ್ತು, ನೀರಿಗಾಗಿ ಆಹಾರ ಪಡುವ ಜಗತ್ತನ್ನ ನಾವು ಉತ್ತಮ ಪರಿಸರವನ್ನ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗಬೇಕಾಗ್ತದೆ. ಅದನ್ನ ಹಾಳು ಮಾಡಿ ಹೋಗೋದ್ರಲ್ಲಿ ಅರ್ಥ ಇರೋದ್ರಿಲ್ಲ. ಹಾಗೆ ಕೊನೆಯದಾಗಿ ನಾನು ಹೇಳಬೇಕಂದ್ರೆ ನಾವೆಲ್ಲರೂ ನಮ್ಮ ಜೀವಸೆಲೆಯಾದ ಅಮೂಲ್ಯ ನೀರಿನ ಮಿತ ಬಳಕೆ ಸಂರಕ್ಷಣೆ ಹಾಗೂ ಅಭಿವೃದ್ಧಿಗೆ ಈ ಮಾರ್ಚ್ 22ರ ಸುದಿನವಾದ ವಿಶ್ವ ಜಲ ದಿನವನ್ನು ಆಯ್ದುಕೊಂಡು ಸಂಕಲ್ಪ ಮಾಡೋಣ. ಈ ರೀತಿ ಒಂದು ಸಂಕಲ್ಪವನ್ನು ನಾವು ಮಾಡಿದ್ರೆ ನಾವು ಒಂದು ಉತ್ತಮವಾದ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ತುಂಬಾ ಒಳ್ಳೇದು ಮಂಜಪ್ಪ ಅವರು. ಇಷ್ಟು ಹೊತ್ತಿನ ತನಕ ವಿಶ್ವ ಜಲದಿಂದ ಪ್ರಯುಕ್ತ ಈ ನೀರಿನ ಸಂಪನ್ಮೂಲಗಳನ್ನ ಸಂರಕ್ಷಿಸುವುದು, ಉಳಿಸುವುದು ಮತ್ತೆ ಬಳಸುವುದು, ಆ ಮೂಲಕ ನೀರಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ವಿಶೇಷ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡಿದ್ದೀರಿ. ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದ. ಇದುವರೆಗೆ ವಿಶ್ವ ಜಲದಿನದ ಪ್ರಯುಕ್ತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಲಬುರಗಿ ಜಿಲ್ಲಾ ಪರಿಸರ ಅಧಿಕಾರಿಗಳಾಗಿರುವ ಮಂಜಪ್ಪ ಸಿಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿ